ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444 ಬಸಪ್ಪ ಹಾಸ್ಪಿಟಲ್ ಕೇರಿಂಗ್ ಲೈವ್ಸ್. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕಾರ್ಯಕ್ರಮ ರೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಲ್ಲೇಶ್ ಕುಮಾರ್ ಎಚ್ ಎಸ್ ಅಂತೇಳಿ. ನಾನು ಸಹಾಯಕ ಪ್ರಾಧ್ಯಾಪಕರು ಹಣ್ಣು ವಿಜ್ಞಾನ ವಿಭಾಗದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತೇನೆ. ಇವತ್ತು ಡ್ರಾಗನ್ ಹಣ್ಣಿನ ಕೃಷಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಡ್ರಾಗನ್ ಹಣ್ಣು ಈಗೀಗ ಪ್ರಚಲಿತವಾಗಿರುವಂತಹ ಒಂದು ಕಳ್ಳಿ ಜಾತಿಯ ಗಿಡವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಪೋಷಕಾಂಶಗಳ ಮಹತ್ವವನ್ನು ಅರಿತು, ಔಷಧಿ ಗುಣಗಳ ಮಹತ್ವವನ್ನು ಅರಿತು, ಯಥೇಚ್ಛವಾಗಿ ಮನುಷ್ಯನಿಗೆ ಬೇಕಾಗಿರುವಂತಹ ಇದು ಹಣ್ಣಂತ ಹೇಳಿದ್ರೆ ತಪ್ಪಾಗಲದು. ಅದಕ್ಕೋಸ್ಕರ ಈ ಒಂದು ಹಣ್ಣನ್ನ ಬೆಳೆಯೋದಕ್ಕೆ ರೈತರು ಬಹಳ ಮುಂದೆ ಬರ್ತಿದ್ದಾರೆ. ಅದನ್ನು ಪ್ರಮುಖವಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ಈ ಹಣ್ಣು ಯಥೇಚ್ಛವಾಗಿ ಬರೋದ್ರಿಂದ ರೈತರು ಇದನ್ನ ಬೆಳೀತಿದ್ದಾರೆ. ಅಂದ್ರೆ ಮೇಂಟೆನೆನ್ಸ್ ಬಹಳ ಕಡಿಮೆ ಇರೋದ್ರಿಂದ, ಮತ್ತೆ ಒಂದಣ್ಣು ಅಟ್ಲೀಸ್ಟ್ 70-80 ರೂಪಾಯಿ ಈಗ ಮಾರ್ಕೆಟ್ ಅಲ್ಲಿ ಹೋಗ್ತಿರೋದ್ರಿಂದ, ಇದು ನೀವು ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿ ಬೆಳೆನ ಹೆಚ್ಚು ಬೆಳೆಯೋದ್ರಿಂದ, ಮತ್ತೆ ಬಯಲು ಸೀಮೆಯಲ್ಲಾಗಿರ್ಬೋದು ವೇಸ್ಟ್ ಲ್ಯಾಂಡ್ಸ್ ಅಲ್ಲೂ ಹಣ್ಣು ಹೆಚ್ಚಾಗಿ ಬರೋದ್ರಿಂದ ಇದಕ್ಕೆ ವಾಡಿಕೆಯಾಗಿ ಹಣ್ಣನ್ನು ಬೆಳೆಯಲಿಕ್ಕೆ ಇಷ್ಟಪಡ್ತಿದ್ದಾರೆ. ಅಂದ್ರೆ ಈ ಹಣ್ಣು ಬೆಳಗ್ಗೆ ರಾತ್ರಿ ರಾಣಿ ಅಥವಾ ನೊಬೆಲ್ ಪೋವನ್ ಎಂದು ಸೋ ಕರೆಯಲಾಗಿದೆ. ಹಾಗೆ ಈ ಹಣ್ಣಿನ ಮೇಲೆ ಎಲೆ ಕೊಟ್ಟಿನ ಆಕಾರವಿದ್ದು ಇದನ್ನು ಪಿತಾಯ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಸೋ ಈ ಹಣ್ಣನ್ನು ಥೈಲ್ಯಾಂಡ್, ಇಸ್ರೇಲ್ ಹಾಗೂ ವಿಯೆಟ್ನಾಂಗಳಲ್ಲಿ ವಾಣಿಜ್ಯವಾಗಿ ಅಂದ್ರೆ ಕಮರ್ಷಿಯಲ್ ಆಗಿ ಬೆಳೀತಿದ್ದಾರೆ. ಈಗ ನಮ್ಮ ಭಾರತದಲ್ಲಿ ಇದನ್ನ ಕೆಲವೊಂದು ಭಾಗದಲ್ಲಿ ರೈತರು, ಕರ್ನಾಟಕದಲ್ಲೂ ಸಹ ಈ ಹಣ್ಣನ್ನು ಯಥೇಚ್ಛವಾಗಿ ಸೋ ಬೆಳೀತಿದ್ದಾರೆ. ಈ ಹಣ್ಣಲ್ಲಿ ಯಥೇಚ್ಛವಾಗಿ ಪೋಷಕಾಂಶಗಳು ಹಾಗೂ ಔಷಧಿ ಗುಣಗಳು ಇರೋದಕ್ಕೆ ಮುಖ್ಯ ಕಾರಣ. ಅಂದ್ರೆ ಇದರಲ್ಲಿ ಸೋ ಪ್ರೋಟೀನ್, ಕಬ್ಬು, ನಾರಿನಾಂಶ ಹಾಗೆ ಶರ್ಕರ ಪಿಷ್ಟ, ಗ್ಲೂಕೋಸು ಮತ್ತೆ ಸೋಡಿಯಂ ಸಾರ್ಬಿಟಲ್ ಇವೆಲ್ಲ ಯಥೇಚ್ಛಿನ ಪ್ರಮಾಣದಲ್ಲಿ ಇರೋದ್ರಿಂದ ಈ ಹಣ್ಣನ್ನು ಸೋ ಬೆಳೀತಾರೆ. ಅಂದ್ರೆ ಪೋಷಕಾಂಶ ಖನಿಜ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಸೊ ಅದಕ್ಕಾಗಿ ಹಣ್ಣನ್ನು ಬಿಡುತ್ತೆ. ಇದಕ್ಕೆ ಅವಗುಣ ಯಾವುದು ಅಂತ ಹೇಳಿದ್ರೆ, ನಿಮ್ಗೆ ಪ್ರಮುಖವಾಗಿ ಉಷ್ಣವಲಯ ಒಂದು ಬೇಕು. ಅಂದ್ರೆ 20-30 ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿ ಇದನ್ನು ಬೆಳೆಯಬಹುದು. ಅಂದ್ರೆ ನೀರು ಜಾಸ್ತಿ ನಿಲ್ಲಬಾರದು, ನೀರು ಬಸಿದು ಹೋಗುವಂಗಿರ್ಬೇಕು. ಕೆಂಪುಗೋಡು ಮಣ್ಣು ಅಥವಾ ಕಪ್ಪುಗೋಡು ಮಣ್ಣು ಇದನ್ನು ಬೆಳೆಯಬಹುದು. ಸಸ್ಯಾಭಿವೃದ್ಧಿ ವಿಧಾನ ಅಂತ ಹೇಳಿದ್ರೆ, ಇಲ್ಲಿ ಸಾಮಾನ್ಯವಾಗಿ ಡ್ರಾಗನ್ ಹಣ್ಣನ್ನು ಕಾಂಡದ ತುಂಡಿನಿಂದ ಸಸ್ಯಾಭಿವೃದ್ಧಿ ವಿಧಾನ ಮಾಡ್ತಾರೆ. ಕಾಂಡದ ತುಂಡುಗಳು ಅಂದ್ರೆ ಉತ್ತಮವಾದ ಕಾಂಡದ ತುಂಡುಗಳನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ವೃದ್ಧಿ ಮಾಡಿರುವಂತಹ ಗಿಡಗಳನ್ನ ಆಯ್ಕೆ ಮಾಡ್ಕೊಬೇಕು. ಅಂತ ಗಿಡಗಳು ಬಹಳ ಮುಖ್ಯ. ಇಲ್ಲಿ ಸ್ಪೆಷಲ್ ಆಗಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಈ ಹಣ್ಣಿನಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಿ ಶುಷ್ಕ ವಾತಾವರಣ ತಡೆದುಕೊಳ್ಳುವ ಡ್ರಾಗನ್ ಹಣ್ಣು ಗಿಡಗಳಿಗೆ ಅಂದ್ರೆ ಯಥೇಚ್ಛವಾಗಿ ನೀರು ಕೊಡಬಾರದು. ಫಸ್ಟ್ ಸ್ಟಾರ್ಟಿಂಗ್ ಇದು ಕಳ್ಳಿ ಜಾತಿ ಆಗಿದ್ರು ಸೊ ಕಡಿಮೆ ನೀರನ್ನು ಕೊಡಬೇಕು. ಹಾಗೆ ನಾಟಿ ಕಾಲದಲ್ಲಿ ಹೂ ಬಿಡುವ ಸಮಯದಲ್ಲಿ ಹಾಗೂ ಹಣ್ಣಿನ ಬೆಳವಣಿಗೆಯಲ್ಲಿ ನೀರಿನ ಅವಶ್ಯಕತೆ ಯಥೇಚ್ಛವಾಗಿರೋದ್ರಿಂದ ಅವಾಗ ನೀರನ್ನ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಈ ಹಣ್ಣನ್ನು ಯಾವ ರೀತಿಯಪ್ಪ ಬೆಳೆಯೋದು ಅನ್ನೋದು ನಿಮಗೆ ಯಕ್ಷ ಪ್ರಶ್ನೆ ಆಗುತ್ತೆ. ಈ ಹಣ್ಣನ್ನು ಕಾಮನ್ ಆಗಿ ನೀವು ಒಂದು ತೋಟವನ್ನು ಆಯ್ಕೆ ಮಾಡ್ಕೊಂಡೋಗ ಅದನ್ನ ಉಳುಮೆ ಎಲ್ಲ ಚೆನ್ನಾಗಿ ಮಾಡಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲು ಕಂಬಗಳನ್ನ ಸೋ ನಾಟಿ ಮಾಡ್ಕೊಬೇಕಾಗುತ್ತೆ. ಉತ್ತಮ ಇಳುವರಿಗಾಗಿ ಮೊದಲು ವರ್ಷ ಈ ಕಂಬಗಳನ್ನ ಮೊದಲು ನಾಟಿ ಮಾಡ್ಕೊಂಡು ಅಂದ್ರೆ ರಿಂಗ್ ಟೈಪ್ ಮೆಥಡ್ ಅಲ್ಲಿ ಸೋ ಮಾಡ್ಕೊಬೇಕು. ಕಲ್ಲಿನ ಕಂಬಗಳು ಹಾಕೊಂಡು ಒಂದು ಕಂಬಕ್ಕೆ 3-4 ಗಿಡಗಳನ್ನು ಮೊದಲು ನಾಟಿ ಮಾಡಬೇಕು. ಒಂದು ಅರ್ಧಡಿ ಅಂತರದಲ್ಲಿ, ಕಂಬದಿಂದ ಅರ್ಧಡಿ ಅಂತರದಲ್ಲಿ ಮಾಟಿ ಮಾಡಿಕೊಂಡು ಅದಕ್ಕೆ ಡ್ರಿಪ್ ಹಾಕೊಂಡು ಬೇಕಾದ್ರೆ ಮಾಡಬಹುದು. ಇಲ್ಲಿ ಉತ್ತಮ ಇಳುವರಿಗಾಗಿ ಮೊದಲು ವರ್ಷ 50 ಗ್ರಾಂ ಯೂರಿಯಾ, 50 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತೆ ವರ್ಷಕ್ಕೆ 3 ಸಲ 3-4 ಗಿಡ ಹೊಂದಿರೋ ಒಂದು ಆಧಾರ ಸ್ತಂಭಕ್ಕೆ ಸೊ ನೀಡಬೇಕಾಗುತ್ತದೆ. ಹಾಗೆ ಹಣ್ಣು ಬಿಡುವ ಸಂದರ್ಭದಲ್ಲಿ ಇದಕ್ಕೆ 0.5 ಕಿಲೋಗ್ರಾಂ ಯೂರಿಯಾ, 0.5 kg ಸೂಪರ್ ಫಾಸ್ಫೇಟ್, 0.5 kg ಗ್ರಾಂ ಪೊಟಾಷಿಯಂ ಮತ್ತು 20 kg ಅಷ್ಟು ಸಾವಯವ ಗೊಬ್ಬರವನ್ನು ಹಾಕಿದ್ರೆ ಸೊ ಉತ್ತಮ ಬೆಳೆಯನ್ನು ಪಡೆಯಬಹುದು. ಒಂದು ಅಥವಾ 1 ವರ್ಷದಲ್ಲಿ ಹಣ್ಣು ಕಟಾವಿಗೆ ಸಿದ್ಧವಾಗುತ್ತದೆ. ಅಂದ್ರೆ ಮೇ ಜೂನ್ ಅಲ್ಲಿ ಮಹೆಯಲ್ಲಿ ಇದು ಕಾಮನ್ ಆಗಿ ಹೂ ಬಿಡುತ್ತೆ. ಆಗಸ್ಟ್ ತಿಂಗಳಲ್ಲಿ ಹಣ್ಣಾಗೋದಕ್ಕೆ ಪ್ರಾರಂಭ ಆಗುತ್ತದೆ. ಡಿಸೆಂಬರ್ ವರೆಗೂ ಹಣ್ಣನ್ನು ಕೊಡೋದ್ರಿಂದ ಹೂ ಬಿಟ್ಟ 1 ತಿಂಗಳಲ್ಲಿ ಹಣ್ಣು ಕಟಾವಿಗೆ ಬರೋದ್ರಿಂದ ಪೂರ್ಣ ಪಕ್ವವಾದ ಮೇಲೆ ಈ ಹಣ್ಣನ್ನು ನೀವು ಕೊಯ್ಬೇಕಾಗುತ್ತೆ. ಅಂದ್ರೆ ನೀವು ಮಾಡೋ ಯಾವ ರೀತಿ ವ್ಯವಸಾಯ ಮಾಡೋ ಮುಖಾಂತರ 3 ಟನ್ ಅಷ್ಟು ನೀವು ಇಳುವರಿಯನ್ನ ಪಡಿಬಹುದು. ಇದು ಒಂದು ಉತ್ತಮ ಲಾಭದಾಯಕವಂತ ಹಣ್ಣು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ಬಯಲುಸೀಮೆಯಲ್ಲಿರುವಂತ ಮತ್ತೆ ಕೆಲವೊಂದು ವೇಸ್ಟ್ ಲ್ಯಾಂಡ್ಸ್ ಅಲ್ಲಿ ಹಣ್ಣನ್ನು ಬೆಳೆಯೋದಕ್ಕೆ ಉತ್ತಮವಾಗಿರ್ತದೆ ಅಂತ ಹೇಳ್ತಾ, ನನ್ನ ಮೊಬೈಲ್ ಸಂಖ್ಯೆ 9844584817. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೆಯದು, ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಂಧವರೇ, ಇದೀಗ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಹಾಲಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಕೆವಿ ರುದ್ರಮುನಿಯಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಳ್ಳಕೆರೆ ತಾಲೂಕಿನ ಹಾಲಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕರಾದಂತಹ ಕೆವಿ ರುದ್ರಮುನಿಯಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಈ ಒಂದು ಸಮಗ್ರ ಕೃಷಿಯನ್ನ ಯಾವ ರೀತಿ ಅಳವಡಿಸಿಕೊಂಡು ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರುದ್ರಮುನಿಯಪ್ಪ ಅವರೇ. ನಮಸ್ತೆ ಸರ್. ಹೇಳಿ ರುದ್ರಮುನಿಯಪ್ಪ ಅವರೇ, ಈಗ 2022-23 ಸಾಲಿನಲ್ಲಿ ನಿಮಗೆ ಜಿಲ್ಲಾ ಮಟ್ಟದ ಒಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಸಿಕ್ತು, ಏನನ್ಸುತ್ತೆ ನಿಮಗೆ? ಬಹಳ ಸಂತೋಷ ಆಗುತ್ತೆ ಸರ್, ಯಾಕಂತಂದ್ರೆ ಸಮಗ್ರ ಕೃಷಿ ರೈತರ ಒಂದು ಏಳಿಗೆ, ಸರ್ವತೋಮುಖವಾದ ಏಳಿಗೆಗೆ ಬಹಳ ಇದು ನೀಡುತ್ತೆ. ಅದರಿಂದ ಸಮಗ್ರ ಕೃಷಿಯನ್ನೇ ಕೈಕೊಳ್ಳಬೇಕು ಅಂತಂದು, ಯಾಕಂದ್ರೆ ಒಂದು ಬೆಳೆ ಕೈಕೊಟ್ರೆ ಮತ್ತೊಂದು ಬೆಳೆಗಾದ್ರೂ ನಾವು ತೊಳಬಹುದಲ್ಲ ಅಂತಂದು ಸಮಗ್ರ ಕೃಷಿಯನ್ನೇ ನಾವು ಮೊದಲಿಂದನೂ ಮಾಡ್ಕೊಂತ ಬಂದ್ವಿ. ಸಮಗ್ರ ಕೃಷಿ ಮಾಡ್ಕೊಂತ ಬಂದಿದ್ದರಿಂದ ಅನೇಕ ಇಲಾಖೆಯವರು ಬಂದು ಸಮಗ್ರ ಕೃಷಿಯನ್ನು ವೀಕ್ಷಣೆ ಮಾಡಿ ಬಹಳ ಚೆನ್ನಾಗಿದೆ ಅಂತಂದು ಅವರೆಲ್ಲ ಇದು ಮಾಡಿದಾಗ, ಅಲ್ಲಿ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ರೈತರು ಸಹ ಈ ಸಮಗ್ರ ಕೃಷಿ ಕಡೆನೆ ವಾಲ್ತಿದ್ದಾರೆ ಸರ್. ನಿಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಮಗ್ರ ಬೆಳೆಗಳು ಅಂತಂದ್ರೆ ಯಾವ ರೀತಿ ಬೆಳೀತಾ ಇದ್ದೀರಾ? ಸಮಗ್ರ ಅಂತಂದ್ರೆ ನಮ್ಮ ಇಡೀ ಜಮೀನನ್ನು ನಾವು ಅಡಿಕೆ ಮತ್ತು ಬಾಳೆ ಮಾಡಿದ್ದೀನಿ ಸರ್, 1-3 ಎಕರೆ. ಮಾವು ಮಾಡಿದ್ದೀನಿ, ಸೀಬೆ ಮಾಡಿದ್ದೀನಿ, ಹೂವಿನ ಗಿಡಗಳೆಲ್ಲ ಹಾಕಿದ್ದೀನಿ ಸರ್. ದುಂಡು ಮಲ್ಲಿಗೆ ಇದೆ, ಮಲ್ಲೆಮೊಗ್ಗ ಇದೆ, ಸೇವಂತಿಗೆ ಇದೆ, ಸುಗಂಧರಾಜನೂ ಇದೆ. ಅದರ ಜೊತೆಗೆ ಎಲ್ಲ ಅರಣ್ಯದ ಸಸಿಗಳೆಲ್ಲ ನಾಟಿ ಮಾಡಿದ್ವಿ. ಅರಣ್ಯ ಸಸಿಗಳೆಲ್ಲ ಈಗ ಸಾಕಷ್ಟು ಎತ್ತರ ಬೆಳೆದ್ಬಿಟ್ಟು ಬೃಹದಾಕಾರವಾಗಿದೆ. ಅದರಿಂದಲೂ ಲಾಭ ಬರುತ್ತೆ, ಇದರಿಂದಲೂ ಲಾಭ ಬರುತ್ತೆ. ಒಟ್ಟು ಟೋಟಲಿ ಸಮಗ್ರವಾಗಿ ಎಲ್ಲಾ ಬೆಳೆಗಳು ನಮ್ಮಲ್ಲಿ ಇವೆ ಸರ್. ಈಗ ಒಟ್ಟಾರೆ ಎಷ್ಟೆಕರೆ ಜಮೀನು ಇದೆ ನಿಮಗೆ? ನಮ್ಮದು 8 ಎಕರೆ ಇದೆ, ಪ್ಲಸ್ 2 ಎಕರೆ ಸರ್. 8 ಎಕರೆ ಸಂಪೂರ್ಣವಾಗಿ ಸಮಗ್ರ ಕೃಷಿಯಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ. ಇದ್ರ ಜೊತೆಗೆ ಏನ್ ಮಾಡಿದೀವಿ ಅಂದ್ರೆ ಉಪಕಸಬುಗಳಾಗಿರ್ತಕ್ಕಂಥ ಹೈನುಗಾರಿಕೆ ಮಾಡ್ಕೊಂಡಿದ್ವಿ. ಆಮೇಲೆ ಕೋಳಿ ಸಾಕಾಣಿಕೆ ಇದೆ, 14 ಕುರಿಗಳನ್ನು ಸಾಕೊಂಡಿದ್ವಿ. ಅನಂತರ ಜೇನು ಕೃಷಿ ನಾವು ಕೈಗೊಂಡಿದ್ವಿ ಸರ್. ಜೇನು ಕೃಷಿ ಕೈಗೊಂಡಿರೋದ್ರಿಂದ ಸಾಕಷ್ಟು ಪಾಲಿನೇಷನ್ ಆಗುತ್ತೆ, ಪರಕೆ ಪರಾಗಸ್ಪರ್ಶ ಆಗೋದ್ರಿಂದ ಆಟೋಮೆಟಿಕಲಿ ಎಲ್ಲಾ ಬೆಳೆಗಳಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಈಗ ಜೇನು ಕೃಷಿ ಅಂತಂದ್ರೆ ಯಾವ ರೀತಿ ಅಳವಡಿಸಿಕೊಂಡಿದ್ರೆ ನಿಮ್ಮ ಒಂದು ಕೃಷಿಯಲ್ಲಿ? ಇಲಾಖೆಯಿಂದ ನಾವು ಸಹಾಯವನ್ನು ಪಡೆದ್ವಿ, ತೋಟಗಾರಿಕೆ ಇಲಾಖೆಯಿಂದ, ಅನಂತರ ಮೈರಾಡದಿಂದ, ಅನಂತರ ICICI ಫೌಂಡೇಶನ್ ಅವರು ನಮಗೆ ಸಹಾಯ ಮಾಡಿದರು. ಸಬ್ಸಿಡಿಯಲ್ಲಿ ನಮಗೆ ಸಾಕಷ್ಟು ಜೇನು ಪೆಟ್ಟಿಗೆ ಕೊಟ್ಟರು ಸರ್. ಒಂದು 25 ಜೇನುಪೆಟ್ಟಿಗಳನ್ನ ಇಟ್ಕೊಂಡಿದ್ವಿ. 25 ಜೇನುಪೆಟ್ಟಿಗಳನ್ನ ಇಟ್ಕೊಂಡಿದ್ದರಿಂದ ನಮ್ಮಲ್ಲಿ ಮಾವಾಗಲಿ, ಅಡಿಕೆ ಆಗಲಿ, ತೆಂಗಾಗಲಿ, ಎಲ್ಲದರಲ್ಲೂ ಪರಾಗ ಸ್ಪರ್ಶ ನಡೆಯುತ್ತೆ, ಪಾಲಿನೇಷನ್ ನಡೆಯುತ್ತೆ. ಪಾಲಿನೇಷನ್ ನಡೆಯೋದ್ರಿಂದ ಇಳುವರಿ ಆಟೋಮೆಟಿಕಲಿ ಜಾಸ್ತಿ ಆಗದೇ ಆಗುತ್ತೆ. ಅದರ ಜಾಸ್ತಿ ಆಗೋದ್ರ ಜೊತೆಗಾಗಿ ನಮಗೆ ಏನಾಗುತ್ತಂದ್ರೆ ಸುತ್ತಮುತ್ತ ಇರತಕ್ಕಂಥ ರೈತರಲ್ಲೂ ಸಹ ಇದು ಪಾಲಿನೇಷನ್ ಆಗಿ ಅವರ ಇಳುವರಿನೂ ಜಾಸ್ತಿ ಆಗುತ್ತೆ. ಅಕ್ಕಪಕ್ಕದವರು ಸಹ ಇದರ ಸಹಾಯವನ್ನು ಪಡೀತಿದ್ದಾರೆ. ಅನಂತರ ನಾವು ತುಪ್ಪ ಮಾರಾಟ ಮಾಡ್ತೀವಿ ಸರ್. ಲೋಕಲಲ್ಲೇ ನಮ್ಮ ತುಪ್ಪಕ್ಕೆ ಬಹಳ ಬೇಡಿಕೆ ಇದೆ, ಬಂದು ನಮಗಿಷ್ಟು ಬೇಕು ಇಷ್ಟು ಬೇಕು ಅಂತಂದು ತಗೊಂಡು ಹೋಗ್ತಿದ್ದಾರೆ ಸರ್. ಈ ರೀತಿಯಾಗಿ ಆ ಜೇನು ಕೃಷಿ ಒಳ್ಳೆಯ ಕೃಷಿ, ರೈತರಿಗೆ ಅನುಕೂಲವಾಗ್ತಕ್ಕಂಥ ಕೃಷಿ ಅಂತ ನನ್ನ ಅನಿಸಿಕೆ ಸರ್. ಜೇನು ಸಾಕಾಣಿಕೆಗೆಲ್ಲ ಪೆಟ್ಟಿಗೆ ತಗೊಂಡು ಬಂದ್ರೆ ಹುಳ ಅಂತಂದ್ರೆ ಜೇನು ಹುಳ ಎಲ್ಲಿಂದ ತಂದ್ರೆ? ಒಂದು ಸಟ್ಟು ಒಂದು ಯೂನಿಟ್ ಅಂತಂದ್ರೆ ಸ್ಟ್ಯಾಂಡೂ ಇರುತ್ತೆ, ಪೆಟ್ಟಿಗೆನೂ ಇರುತ್ತೆ, ಹುಳನೂ ಇರುತ್ತೆ. ಆಮೇಲೆ ಫ್ಯಾಮಿಲಿ ಚೇಂಬರು ಪ್ಲಸ್ ಸೂಪರ್ ಅಂದ್ರೆ ಅನಿ ಚೇಂಬರ್ನು ಎಲ್ಲನೂ ಇರುತ್ತೆ, ಒಂದು ಸಟ್ ಎಲ್ಲ ಇರುತ್ತೆ ಸರ್. ಇಲ್ಲಿ ನಾವೇ ತೊಗೊಂಡ್ರೆ 4,000-5,000 ಆಗುತ್ತೆ. ಇಲಾಖೆಗಳಿಂದ ಸಬ್ಸಿಡಿಯಿಂದ ತೊಗೊಂಡ್ರೆ ಬಹಳ ಕಡಿಮೆ ಬೀಳುತ್ತೆ ಸರ್. ಈಗ ಜೇನು ಒಂದು ತಳಿಯಲ್ಲಿ ಸಾಕಷ್ಟು ತಳಿಗಳನ್ನ ನಾವು ಕಂಡಿದ್ದೀವಿ, ನೀವು ಯಾವ ತಳಿಯ ಜೇನನ್ನ ಸಾಕಾಣಿಕೆ ಮಾಡಿ? ಈಗ ಜೇನಲ್ಲಿ 5 ತಳಿ ಇದಾವೆ ಸರ್, ಪ್ರಭೇದಗಳಿವೆ. ಒಂದು ಹೆಜ್ಜೇನು, ಕೋಲ್ ಜೇನು, ಮುಜೆಂಟಿ ಜೇನು, ತುಡುವೆ ಜೇನು, ಮತ್ತೊಂದು ನೆಲ್ಲಿಫರ ಜೇನ್ ಅಂತ ಯುರೋಪಿಯನ್ ತಂದಿರತಕ್ಕಂಥದ್ದು. ನಮಗೆ ತುಡುಬೆ ಜೇನ ಸಾಕೋದಕ್ಕೆ ಬಹಳ ಯೋಗ್ಯವಾಗಿದೆ. ಹೆಜ್ಜೇನು ಪ್ಲಸ್ ಕೋಲ್ ಜೇನು ಎರಡು ಬಿಟ್ರೆ ಈ ನಿಜ್ ಜೇನುಗಳೆಲ್ಲ ಸಾಕ್ಬೋದು ಸರ್. ಈಗ ಈ ಒಂದು ತುಡಿಮೆ ಜೇನನ್ನೇ ಸಾಕಾಣಿಕೆ ಮಾಡಿದ್ರಲ್ಲ, ಸಾಕಷ್ಟು ಆದಾಯ ಕಾಣಬಹುದು ಅಂತ ಹೇಳಿದ್ರೆ? ಬಹಳ ಆದಾಯ ಕಾಣಬಹುದು ಸರ್. ನಮಗೆ ಪರೋಕ್ಷವಾಗಿ ಏನ್ ಮಾಡುತ್ತಂತಂದ್ರೆ, ಜೇನು ಈ ತೋಟಗಾರಿಕೆಯಲ್ಲಿ ಏನ್ ಮಾಡುತ್ತಂದ್ರೆ 80% ಪಾಲಿನೇಷನ್ ಮಾಡುತ್ತೆ. ಇಳುವರಿ ಆಟೋಮೆಟಿಕಲಿ ಹೆಚ್ಚಾಗುತ್ತೆ. ನಾನು 2 ವರ್ಷದಿಂದ ಅದರ ಇಳುವರಿಯನ್ನು ನೋಡ್ತಾ ಇದೀವಿ. ಅಡಿಕೆ, ತೆಂಗು, ಬಾಳೆ, ಮಾವು, ನಿಂಬೆ, ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು ಎಲ್ಲದರಲ್ಲೂ ಪಾಲಿನೇಷನ್ ಆಗುತ್ತೆ. ಇನ್ನು 30% ಇದು ಫುಡ್ ಗ್ರೈನ್ಸ್ ನಲ್ಲಿ ಆಗುತ್ತೆ. ಟೋಟಲಿ ಇದರ ಒಂದು ಪರೋಕ್ಷವಾಗಿ ಇದು ಸಾಕಷ್ಟು ಸಹಾಯ ಮಾಡುತ್ತೆ ಸರ್. ಇದು ಯಾರಿಗೂ ಅದು ಅಷ್ಟಾಗಿ ರೈತರು ಗೊತ್ತಾಗಲ್ಲ. ಮೊನ್ನೆ ಮಳೆ ಹಿಡ್ಕೊಳ್ತಲ್ಲ ಸರ್, ಆ ಸೀಸನ್ನಲ್ಲಿ ಅವಕ್ಕೆ ಸಕ್ಕರೆ ಪಾಕ ಕೊಟ್ಟಿದ್ದಾದ್ರೆ ಯಾವ ಕಾರಣಕ್ಕೂ ಜೇನುಗಳು ಎದ್ದೋಗೋದಿಲ್ಲ, ಪಲಾಯನ ಮಾಡೋದಿಲ್ಲ. ಅವಕ್ಕೆ ಆಹಾರ ಸಿಕ್ತು, ಚೆನ್ನಾಗಿತ್ತು ಅಂತಂದ್ರೆ ಜೇನುಗಳು ಅಲ್ಲೇ ವಾಸ ಮಾಡೋಕ್ಕಿದಾಗುತ್ತೆ. ಜೇನುಗಳ ಸಂಖ್ಯೆ ಜಾಸ್ತಿ ಆದಾಗ ನಾವೇನು ಮಾಡ್ತಿರ್ತೀವಿ, ಬಾಕ್ಸ್ ಅನ್ನು ತೆಗೆದು ನೋಡ್ತೀವಿ, 8 ಚೌಕಟ್ಟಿರ್ತವೆ. ಅದರಲ್ಲಿ 8 ಚೌಕಟ್ಟಿನಲ್ಲಿ ತುಂಬಾ ಇದ್ದು ಮೇಲಕ್ಕೆ ಸೂಪರ್ನಲ್ಲಿ ತುಂಬಾ ಇದ್ದಾಗ ಆ ಪಾಲು ವಿಭಾಗ ಮಾಡ್ತೀವಿ ಸರ್. ಪಾಲು ವಿಭಾಗ ಮಾಡೋದರಿಂದ ಆಟೋಮೆಟಿಕಲಿ ಜೇನು ಪೆಟ್ಟಿಗೆನೂ ಜಾಸ್ತಿ ಆಗ್ತವೆ. ನಮಗೆಲ್ಲ ರೀತಿಯಿಂದಲೂ ಅನುಕೂಲ ಆಗುತ್ತೆ ಸರ್. ಈಗ ಜೇನು ಅಂದ್ರೆ ಹೊಟ್ಟೆಯಿಂದ ನೀವು ತುಪ್ಪ ತೆಗಿಬೇಕಾದ್ರೆ ಈಗ ಜೇನುಹುಳ ಕಚ್ಚುವಂತದ್ದು ಈ ರೀತಿ ಎಲ್ಲ ಸಮಸ್ಯೆ ಬರುತ್ತಾ? ನಾವು ಯಾವ ರೀತಿ ಅದನ್ನ ತೆಗಿಬೇಕು ಅಂತಕ್ಕಂಥದ್ದು ಒಂದು ಕೌಶಲ್ಯತೆ ಗೊತ್ತಿದ್ರೆ ಜೇನು ಏನು ಮಾಡೋದಿಲ್ಲ ಸರ್. ಅವಕ್ಕೆ ಡಿಸ್ಟರ್ಬ್ ಮಾಡಬಾರ್ದು, ಬಹಳ ನಿಧಾನವಾಗಿ ಸೂಕ್ಷ್ಮವಾಗಿ ತೆಗೆದಿದ್ದಾದ್ರೆ ಜೇನು ಹುಳುಗಳು ಏನು ಮಾಡೋ ಚುಚ್ಚೋದಿಲ್ಲ ಸರ್. ನಾವೇನಾದರೂ ಅದಕ್ಕೆ ತೊಂದರೆ ಮಾಡಿದ್ದಾದ್ರೆ ಅವು ಬಂದು ಚುಚ್ಚುತ್ತವೆ. ಒಂದ್ ವೇಳೆ ಚುಚ್ಚಿದರೆ ಏನೂ ಆಗಲ್ಲ ಸರ್. ಈಗ ಜೇನುತುಪ್ಪ ಅಂತಂದ್ರೆ ನಿಮಗೆ ಮಾರಾಟ ಮಾಡಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ? ಜೇನು ಸಾಕಿದ್ರು ಅನ್ನೋದು ಎಲ್ಲ ಕಡೆ ಒಂದಿಟ್ಟು ಪಬ್ಲಿಸಿಟಿ ಆಗಿದೆ. ನಮಗೆ ಕೊಡಿ, ನಮಗೆ ಕೊಡಿ ಅಂತಂದು ಬರ್ತಾ ಇರ್ತಾರೆ. ಜೇನುತುಪ್ಪಕ್ಕಂತೂ ಭಾರಿ ಡಿಮ್ಯಾಂಡ್ ಇದೆ ಸರ್. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ಜೇನುತುಪ್ಪಕ್ಕಿಂತ ಇಳುವರಿ ಜಾಸ್ತಿ ಬರುತ್ತಲ್ಲ, ಪಾಲಿನೇಷನ್ ಬಹಳ ಮುಖ್ಯ, ಸಂಸಾರ ಕೋಣೆಗಳನ್ನು ಜಾಸ್ತಿ ಮಾಡ್ತಾ ಇದೀವಿ, ನಾ ತುಪ್ಪಕ್ಕೆ ಅಷ್ಟಾಗಿ ಆದ್ಯತೆ ಕೊಟ್ಟಿಲ್ಲ. ಈಗ ಇದ್ರ ಜೊತೆಗೆ ಮತ್ತೆ ಹೈನುಗಾರಿಕೆ ಮಾಡಿದೀವಿ ಅಂತ ಹೇಳಿದ್ರ, ಯಾವ ರೀತಿ ಅಳವಡಿಸಿಕೊಂಡಿ? ಒಟ್ಟಾರೆ ಹೈನುಗಾರಿಕೆ ಕಡೆ ಹೋದ್ರೆ ನಮ್ಮವು ಸಾಧಾರಣ 1-25 ದನಗಳಿದಾವೆ ಸರ್. ದನಗಳು ಅಂತಂದ್ರೆ ಯಾವ ರೀತಿ? ನಾಟಿ ದನಗಳು, ಹಸು. ಹಸು 1-8 ಸರ್. ಎಮ್ಮೆಗಳು 1-10, 2 HF ಇದಾವೆ, 1 ಜೊತೆ ಎತ್ತದವೆ. ಆನಂತರ ಕರುಗಳು ಅವೆಲ್ಲ ಸೇರಿ 3-4 ಆಗ್ತಾವ ಸರ್. ಒಟ್ಟಾರೆ ನಮಗೆ ಗೊಬ್ಬರದಂತೂ ಸಮಸ್ಯೆ ಇಲ್ಲ ನೋಡಿ ಸರ್. ರೈತ ಅಂದ್ರೆ ದನ ಕರುಗಳು ಇಲ್ಲದ ಮೇಲೆ ರೈತನೇ ಅಲ್ಲ. ದನ ಕರುಗಳು ಇದ್ರೆ ಮಾತ್ರ ರೈತ. ನೀವು ಏನೇ ಮಾಡ್ರಿ, ಸ್ಥಳೀಯ ಸಂಪನ್ಮೂಲಗಳು ಸದ್ಬಳಕೆ ಮಾಡ್ಕೊಳ್ಬೇಕಂತಂದ್ರೆ ದನಗಳು ಇರಲೇಬೇಕು ಸರ್. ಕಾಂಪೋಸ್ಟ್ ಗೊಬ್ಬರ ಮಾಡ್ತೀವಿ ಅಂತಂದ್ರೆ ದನ ಕರುಗಳು ಇರಬೇಕು. ವಾರ್ಮಿ ಕಾಂಪೋಸ್ಟ್ ಮಾಡ್ತೀವಿ ಅಂದ್ರೆ ದನ ಕರುಗಳು ಇರಬೇಕು. ಆಮೇಲೆ ಜೀವಾಮೃತ ಮಾಡ್ತೀವಿ ಅಂದ್ರೆ ದನ ಕರುಗಳು ಇರಬೇಕು. ಆಮೇಲೆ ಘನ ಜೀವಾಮೃತ ಮಾಡ್ತೀವಿ ಅಂದ್ರೆ ದನ ಕರುಗಳು ಇರಬೇಕು. ಮೂಲತಃ ದನ ಕರುಗಳನ್ನೇ ಮೇನ್ ಇಲ್ಲಿ. ಅದಕ್ಕೋಸ್ಕರಾಗಿ ಪ್ರತಿಯೊಬ್ಬ ರೈತ ಏನ್ ಮಾಡ್ಬೇಕಂದ್ರೆ ದನ ಕರುಗಳನ್ನ ಸಾಕ್ಲೇಬೇಕು. ನಾವು ಜೀವಾಮೃತನು ಮಾಡ್ತಾ ಇದೀವಿ, ಘನ ಜೀವಾಮೃತ ಮಾಡ್ತಾ ಇದ್ವಿ, ಬಯೋಡೈಜೆಸ್ಟ್ ಅಂತ ಮಾಡಿದೀವಿ ಸರ್. ನಮ್ಮ ತೋಟ ಇವತ್ತು ಸುತ್ತಮುತ್ತ ಯಾರ್ದಿಲ್ಲ ಬಿಡಿ ಸರ್. ಅಷ್ಟು ಚೆನ್ನಾಗಿದೆ, ಇಳುವರಿ ಚೆನ್ನಾಗಿದೆ. ಈ ಸರ್ ಅಡಿಕೆ 35-40 ಕ್ವಿಂಟಲ್ ಜಾಸ್ತಿ ಆಯ್ತು ಸರ್. ಯಾಕಂತಂದ್ರೆ ಬಯೋಡೈಜೆಸ್ಟ್ ನಿಂದ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ದೊಡ್ಡ ತೊಟ್ಟಿ ಮಾಡಿದ್ವಿ, ಆಮೇಲೆ ಫಿಲ್ಟರ್ ಒಂದು ಚೇಂಬರ್ ಮಾಡಿದ್ವಿ. ಆ ದೊಡ್ಡ ತೊಟ್ಟಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈ ಎಕ್ಕೆ ಸೊಪ್ಪು, ವಂಗೆ ಸೊಪ್ಪು, ಬೇವಿನ ಸೊಪ್ಪು, ಅನಂತರ ಇತರೆ ಎನಿವನ್ ಕೃಷಿ ತ್ಯಾಜ್ಯ ವಸ್ತುಗಳು ಏನದವಲ್ಲ ಆ ತೊಟ್ಟಿಯಲ್ಲಿ ಹಾಕ್ತೀವಿ. ತೊಟ್ಟಿಯಲ್ಲಿ ಹಾಕಿ 1/4 ಭಾಗ ನೀರು ಬಿಡ್ತೀವಿ. ಅನಂತರ ಸಗಣಿ, ಗಂಜಲ, ನಮ್ಮಲ್ಲಿ ಸಿಗ್ತಕ್ಕಂಥದ್ದನ್ನೆಲ್ಲನೂ ಅದರಲ್ಲಿ ಹಾಕ್ತೀವಿ. 45 ದಿವಸದಲ್ಲಿ ಒಳ್ಳೆಯ ಪಾಕಕ್ಕೆ ಬರುತ್ತೆ ಸರ್. ಅದು ಫಿಲ್ಟರ್ ಚೇಂಬರ್ಗೆ ಸಂಪೂರ್ಣವಾಗಿ ಫಿಲ್ಟರ್ ಆಗಿ ಬರುತ್ತೆ. ಆ ಫಿಲ್ಟರ್ ಚೇಂಬರ್ಗೆ ಬಂದಿರತಕ್ಕಂಥದ್ದನ್ನ ನಾವು ಡ್ರಿಪ್ನಲ್ಲಿ ಕೊಡ್ತೀವಿ. ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ, ಮತ್ತೊಂದು ಆಯಿಸ್ತಕ್ಕಂಥ ಸಂದರ್ಭ ನೀರಿನ ಜೊತೆಗೆ ಈ ಒಂದು ಸಾಲಿವಲ್ ಕೊಡ್ತೀವಿ. ಬಹಳ ಉತ್ಕೃಷ್ಟವಾಗಿ ಬರ್ತವೆ. ಜೈವಿಕ ಜೀವಿಗಳು ಮತ್ತು ಈ ಎರೆಹುಳುಗಳು ಆಟೋಮೆಟಿಕಲಿ ಕ್ರಿಯೇಟ್ ಆಗ್ತವೆ. ಈ ಸಾವಯವ ಭಾರಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರಾಸಾಯನಿಕ ಇವತ್ತು ಕಡು ವಿಷಯಗಳನ್ನ ಹೊಡೆದ್ಬಿಟ್ಟು ಈ ಮಣ್ಣನ್ನು ಮತ್ತು ಭೂಮಿ ತಾಯಿನ ಸಂಪೂರ್ಣವಾಗಿ ಮಲಿನಗೊಳಿಸ್ಬಿಟ್ಟಿದ್ವಿ. ಅದನ್ನ ನಾವು ಮತ್ತೆ ಒಳ್ಳೆಯ ರೀತಿಗೆ ತರಬೇಕಂತಂದ್ರೆ ಈ ಸಾವಯವ, ಈ ಜೀವಾಮೃತ, ಘನ ಜೀವಾಮೃತ, ಕಾಂಪೋಸ್ಟ್ ಗೊಬ್ಬರ, ಹಸರೆಲೆ ಗೊಬ್ಬರ, ಅನಂತರ ನಾನು ಮಲ್ಚಿಂಗ್ನು ಮಾಡಿದ್ದೀನಿ ಸರ್. ಲೈವ್ ಮಲ್ಚಿಂಗ್, ಡೆಡ್ ಮಲ್ಚಿಂಗ್ ಅಂತ. ಲೈವ್ ಮಲ್ಚಿಂಗ್ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಯಾವುದು, ಅಲಸಂದಿ, ಹೆಸರು, ಉದ್ದು, ಉರುಳಿ, ಇವೆಲ್ಲ ಚೆಲ್ಲಿ ಬಿಡ್ತೀವಿ. ಚೆಲ್ಲಿ 45 ದಿವಸ ಬಿಡ್ತೀನಿ. ಹೂ ಆಡಂತ ಬಿಡ್ತಿದ್ದಂಗೆ ಒಳ್ಳೆ ಪೌಷ್ಟಿಕದಿಂದ ಕೂಡಿರುತ್ತೆ. ಆ ಪೌಷ್ಟಿಕದಿಂದ ಕೂಡಿರ್ತಕ್ಕಂಥದ್ದನ್ನ ಭೂಮಿಗೆ ಸೇರಿಸಿದಾಗ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಒನ್ ಟೈಪ್ ಆಫ್ ಹ್ಯೂಮಸ್, ಸಾವಯವ ಅಂದ್ರೂ ಒಂದೇನೆ, ಹ್ಯೂಮಸ್ ಅಂದ್ರೂ ಒಂದೇನೆ. ಆಟೋಮೆಟಿಕಲಿ ಅಲ್ಲಿ ಜೈವಿಕ ಜೀವಿಗಳು ಅಂತಂದು ಏನು ಹೇಳ್ತದಾರಲ್ಲ, ಆ ಜೈವಿಕ ಜೀವಿಗಳೆಲ್ಲ ಕ್ರಿಯೇಟ್ ಆಗ್ತವೆ. ಜೈವಿಕ ಜೀವಿಗಳು ಕ್ರಿಯೇಟ್ ಆದ ನಂತರ ಸಾವಯವ ಇಂಗಾಲ ಜಾಸ್ತಿ ಆಗೋದ್ರಿಂದ ಯಾವ ರಾಸಾಯನಿಕ ಗೊಬ್ಬರನೂ ಕೇಳಲ್ಲ, ಯಾವ ಔಷಧಿನೂ ಕೇಳಲ್ಲ. ನಾವು ಇಟ್ಟಿರ್ತಕ್ಕಂಥ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ. ರೋಗ ನಿರೋಧಕ ಶಕ್ತಿ ಬಂತಂದ್ರೆ ಉತ್ಕೃಷ್ಟವಾಗಿ ಬರುತ್ತೆ, ಒಳ್ಳೆಯ ನಾವು ಬೆಳೆಯನ್ನು ಇಳುವರಿಯನ್ನು ನೋಡಬಹುದು ಸರ್. ಒಟ್ಟಾರೆ ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳನ್ನ ಬಳಕೆ ಮಾಡಲ್ಲ? ಇಲ್ಲ ಸರ್, ಇದುವರೆಗೂ ಆಗಿದೆ. ನಾವು ರಾಸಾಯನಿಕ ಗೊಬ್ಬರ ಆಗಲಿ, ಅನಂತರ ಕಳೆನಾಶಕ ಆಗಲಿ, ಅನಂತರ ಔಷಧಿ ಆಗಲಿ, ಇವನ್ ಯಾವನು ಬಳಸಿಲ್ಲ ಸರ್. ಈ ಬೇವಿನ ಹಣ್ಣು ಸಿಗುತ್ತೆ ಸರ್, ಸಾಕಷ್ಟು ಬೇವಿನ ಮರಗಳು ಅದಾವೆ. ಬೇವಿನ ಹಣ್ಣುಗಳನ್ನೆಲ್ಲ ಆರಿಸ್ಬಿಟ್ಟು ಒಣಗಿಸಿ ಚೀಲಗಳು ತುಂಬಿಕೊಂಡು ಇಟ್ಟಿರ್ತೀವಿ. ನಮ್ಗೆ ಯಾವಾಗ ಬೇಕು ಆ ಬೇವಿನ ಹಣ್ಣನ್ನು ಒಣಗಿರುತ್ತಲ್ಲ ಸರ್, ಅದನ್ನ ನೈಟ್ ನೆನೆಕ್ಬಿಟ್ರೆ ಬೆಳಿಗ್ಗೆಲ್ಲ ಉಜ್ಜಿ ಮ್ಯಾಗಳ ತೆಗೆದು ಬಿಡ್ತೀವಿ. ವೈಟ್ ಇರ್ತಕ್ಕಂಥ ಬೀಜ ಸಿಗುತ್ತೆ, ಆ ಬೀಜಗಳನ್ನ ರುಬ್ಬಿ ಕಷಾಯವನ್ನು ಮಾಡಿಕೊಂಡು ಸಿಂಪಡಣೆ ಮಾಡ್ತೀವಿ. ಆ ಹಿಂಡಿ ಏನ್ ಮಾಡ್ತೀವಿ ಅಂತಂದ್ರೆ ಗಿಡಗಳ ಇದಕ್ಕೆ ಒಂದೂವರೆ ಅಡಿ ಎರಡು ಅಡಿ ದೂರದಲ್ಲಿ ಅದಕ್ಕಾಕ್ತಿವಿ. ನೋಡಿ ಎಷ್ಟು ಸುಲಭವಾಗಿರ್ತಕ್ಕಂಥದ್ದು ಇದು. ಈಗ ಬೇವಿನ ಬೀಜದ ಇದನ್ನು ಮಹತ್ವ ನಮಗೆ ಗೊತ್ತಿಲ್ಲ. ಆ ಬೇವಿನ ಬೀಜವನ್ನು ನಾವು ಬಳಸ್ಕೊಂಡಿದ್ದಾದ್ರೆ ಬಹಳ ಒಳ್ಳೆ ಅನುಕೂಲ ಆಗುತ್ತೆ. ಬೇವಿಂದು ವಂಗೆದು, ವಂಗೆಕಾಯಿ ಇದ್ದಾಗ ಅದನ್ನು ಕುಟ್ಟಿ ಕಷಾಯ ಮಾಡಿ ಹಾಕ್ತಕ್ಕಂಥದ್ದು, ಇವೆಲ್ಲ ಸಾವಯವದಲ್ಲಿ ನಾವು ಮಾಡ್ತಾ ಇದ್ವಿ ಸರ್. ಈಗ ಹಸಿರೆಲೆ ಗೊಬ್ಬರ ಏನಾದ್ರೂ ಮಾಡ್ತಾ ಇದ್ರೆ? ಹಾ ಹೌದು ಸರ್, ಹಸಿರೆಲೆ ಗೊಬ್ಬರ ಏನ್ ಮಾಡ್ತಾ ಇದ್ವಿ ಅಂದ್ರೆ ಬಾಳೆ ಗಿಡಕ್ಕೆ ಮತ್ತು ಅಡಿಕೆ ಗಿಡಕ್ಕೆ ನಾವು ಸ್ವಲ್ಪ ಲೈಟ್ ಆಗಿ ಬೀಜ ಚೆಲ್ಲಿಬಿಡ್ತೀವಿ. ಸಣಬು, ಡಯಂಚ, ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥ ಹೆಸರು, ಉದ್ದು, ಉರುಳಿ ಇವನ್ನೆಲ್ಲ ಚೆಲ್ಲಿಬಿಡ್ತೀವಿ. ಚೆಲ್ಲಿ ಒಂದು 45 ದಿವಸ ಬಿಟ್ಟ ನಂತರ ಆಗ ಕೆಡೆ ಹೊಡೆದ್ಬಿಟ್ಟು ಅದನ್ನ ಹಸಿರೆಲೆ ಗೊಬ್ಬರನಾಗಿ ಭೂಮಿಗೆ ಸೇರಿಸ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಇದೆ ಸರ್. ಈಗ ವಂಗೆ ಬಗ್ಗೆ ಮಾತಾಡಿದ್ರೆ, ವಂಗೆ ಸೊಪ್ಪು ಅದನ್ನೆಲ್ಲ ಕೊಡ್ತಾ ಇದ್ರೆ ನಿಮ್ಮ ವಂಗೆ ಸೊಪ್ಪು ನಮ್ಮ ಬಾರ್ಡರ್ ಸುತ್ತ ಏನ್ ಮಾಡಿದ್ವಿ ಅಂದ್ರೆ ಗ್ಲೀರಿಸಿಡಿ ಅಂತ ಗೊಬ್ಬರದ ಒಂದು ಇದನ್ನ ಹಾಕೊಂಡಿದ್ವಿ. ಹಾಕಿದ್ವಿ ಸರ್, ವರ್ಷದಲ್ಲಿ 2 ಸಾರಿ ಒಳ್ಳೆ ಉತ್ಕೃಷ್ಟವಾದ ಸೊಪ್ಪು ಕೊಡುತ್ತೆ. ಗೊಬ್ಬರದ ಗಿಡ ಅಂತಲೇ ಕರೀತದಾರೆ ಗ್ಲೀರಿಸಿಡಿಯನ್ನ. ಇದರಿಂದ ಒಳ್ಳೆಯ ನೀರಿನ ಅರ್ಧತೆ ಇಟ್ಕೊಳ್ಳುತ್ತೆ. ಆಮೇಲೆ ಜೈವಿಕ ಜೀವಿಗಳು, ಎರೆಹುಳುಗಳಾಗಲಿ, ಜೀವಾಣುಗಳಾಗಲಿ ಅಲ್ಲಿ ಆಟೋಮೆಟಿಕಲಿ ಸೃಷ್ಟಿ ಆಗ್ತವೆ, ಅಭಿವೃದ್ಧಿ ಭೂಮಿಯ ಒಂದು ಮಣ್ಣಿನ ಒಂದು ಗುಣಮಟ್ಟ ಚೆನ್ನಾಗಿ ಬಹಳ ಫೈನ್ ಇರುತ್ತೆ ಸರ್. ಈಗ ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಸರ್? ಕಳೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಸುಲಭ ಸರ್. ಕಳೆ ಮುಕ್ಕಾಲವಾಗ ನಿರ್ವಹಣೆ ಮಾಡಬಹುದು. ಹೆಂಗಂತಂದ್ರೆ ನಾವು ಒಂದ್ ತಿಂಗಳ ಹಿಂಚೆನೆ ಏನ್ ಮಾಡಬಹುದು, ಯಾವ ಫಸಲು ಇಡ್ತೀವಿ ಅನ್ನೋದು ಗೊತ್ತಿರುತ್ತಲ್ಲ, ನಾವು ಅದಕ್ಕೆ ಡಯಂಚ, ಉರುಳಿ, ಅಲಸಂದಿನ ಎಲ್ಲ ಚೆಲ್ಲಿಬಿಟ್ರೆ ಅಲ್ಲಿ ಏನಾಗುತ್ತೆ, ಕಳೆ ಪ್ಲಸ್ ಇದು ಎರಡೂ ಬಹಳ ಚೆನ್ನಾಗಿ ಬರುತ್ತೆ. ಚೆನ್ನಾಗ್ ಬಂದ ತಕ್ಷಣನೆ ಅದು ಒಂದ್ 45 ದಿವಸ ಬಿಟ್ಟ ನಂತರ ಕೆಡೆ ಹೊಡೆದು ಬಿಡ್ತೀವಿ. ಕೆಡೆ ಹೊಡೆದ್ಬಿಟ್ಟು ಅದನ್ನ ಭೂಮಿ ಸೇರಿಸ್ತೀವಿ. ಭೂಮಿ ಸೇರಿಸಿ ನಾವು ಏನ್ ಫಸಲು ಇಡಬೇಕಂತ ಇರ್ತಲ್ಲ ಆ ಫಸಲನ್ನು ಅದರಲ್ಲಿ ನಾಟಿ ಮಾಡ್ತೀವಿ ಅಥವಾ ಬಿತ್ತನೆ ಮಾಡ್ತೀವಿ. ಬಿತ್ತಿದಾಗ ಮುಕ್ಕಾಲು ಭಾಗ ಕಳೆ ಏನಾಗಿತ್ತು ಅಂದಿದ್ದರಲ್ಲಿ ಹುಟ್ಟಿರುತ್ತೆ, ಇನ್ನು ಕಾಲು ಭಾಗ ಇರುತ್ತೆ. ಎಡೆ ಕುಂಟೆಯಲ್ಲಿ ಅಥವಾ ಕಳೆಯನ್ನು ಯಾವುದೋ ಮುಖಾಂತರ ತೆಗೆದುಬಿಟ್ಟು ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ವಿ. ಬಹಳ ಚೆನ್ನಾಗಿರುತ್ತೆ ಸರ್. ಈಗ ಮತ್ತೆ ಕೋಳಿ ಸಾಕಾಣಿಕೆ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಮಾಡಿ? ನಾವು ಕೋಳಿ ಸಾಕಾಣಿಕೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಒಳ್ಳೆ ಇದರಲ್ಲಿ ಮಾಡ್ತಾ ಇದೀವಿ ಸರ್. ಈ ನಾಟಿ ಕೋಳಿಗಳನ್ನು ಖರ್ಚುಗೋಸ್ಕರವಾಗಿ ಅವನು ಸಾಕ್ತಾರೆ, ಅಲ್ಲೇ ಸುತ್ತಮುತ್ತ ಇರ್ತಕ್ಕಂಥದ್ನ ತಿಂದ್ಕೊಂಡು ಒಳ್ಳೆ ದಷ್ಟಪುಷ್ಟವಾಗಿರ್ತವೆ, ಅವನ್ನ ಮಾರಾಟ ಮಾಡಿ ಇದು ಮಾಡ್ತಕ್ಕಂಥದ್ದು ಅದನ್ನು ಇದೆ. ಒಂದ್ ಸರ್ 50 ಇರ್ಬೋದು, 100 ಇರ್ಬೋದು, 150 ಇರ್ಬೋದು, ಹಿಂಗೆಲ್ಲ ಇರ್ತಾವ ಸರ್. ಕುರಿ ಸಾಕಾಣಿಕೆನು ಒಂದು 14 ಕುರಿನೂ ಮಾಡ್ಕೊಂಡಿದ್ವಿ. ಕುರಿ ಸಾಕಾಣಿಕೆಯಿಂದ ಬಹಳಷ್ಟು ಆದಾಯನೂ ಇದೆ. ಒಂಥರ ATM ಇದ್ದಂಗೆ ಕೊಟ್ಟಿಗೆ ಮಾಡಿಬಿಟ್ಟು ಇಲ್ಲ ಸರ್, ಸಾಕಷ್ಟು ಕಡೆ ಕೂಡು ಪದ್ಧತಿಯಲ್ಲಿ ಈಗ ಒಂದು ಕುರಿ ಸಾಕಾಣಿಕೆ ಮಾಡೋದು ಹೆಚ್ಚು ಹೆಚ್ಚು ನಾವು ನೋಡ್ತಾ ಇದ್ದೀವಿ ಸರ್. ಯಾಕಂತಂದ್ರೆ ನಾವು ಫೀಲ್ಡ್ಗೆ ಹೊಡ್ಕೊಂಡು ಹೋದಾಗ ಅವು ಸ್ಟ್ರೆಂತ್ ಇರೋದಿಲ್ಲ. ಕೂಡು ಪದ್ಧತಿಯಲ್ಲಿ ಹಾಕಿ ಮೇಯಿಸೋದ್ರಿಂದ ಒಳ್ಳೆ ಸ್ಟ್ರೆಂತ್ ಇರ್ತವೆ, ಚೆನ್ನಾಗೂ ಇರ್ತವೆ ಸರ್. ಈಗ ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಅಂದ್ರೆ ಯಾವ ತಳಿಯ ಕುರಿ ಸಾಕಾಣಿಕೆ? ನಮ್ಮ ನಾಟಿ ತಳಿಗಳನ್ನೇ ಮಾಡ್ತಾ ಇದೀವಿ, ಲೋಕಲ್ ಆಗಿ ಮಾಡ್ತಾ ಇದೀವಿ. ಈಗ ಅವಕ್ಕೆಲ್ಲ ಮೇವು ಅಂತಂದ್ರೆ ಎಲ್ಲಿಂದ ತಂದು ಕೊಡ್ತೀರಾ, ಯಾವ ರೀತಿ ಬೆಳ್ಕೊಳ್ತಾ ಇದ್ರಾ? ಮೇವು ಅಂತಂದ್ರೆ ನಮ್ಮಲ್ಲಿ ಶೇಂಗಾ ಒಟ್ಟು ಇರುತ್ತೆ. ಆನಂತರ ಬೇಸಿಗೆ ಕಾಲ ಬರೋದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಕೊರಲೆ, ಉರುಳಿ, ಅಲಸಂದಿ ಇಂಥನ್ನೆಲ್ಲ ಹಾಕಿರ್ತೀವಿ, ಅವನ್ನ ಕೊಯ್ಕ ಬಂದು ಚಾಪ್ ಕೊಟ್ರೆ ಕೊಡ್ತೀವಿ, ತುಂಡಾಗಿರುತ್ತೆ, ಅದನ್ನ ಬಹಳ ಚೆನ್ನಾಗಿ ತಿಂತವೆ. ಶೇಂಗಾನ ಬೀಜವನ್ನು ಬಿಡಿಸಿ ನಾವು ಹಿಂಡಿ ಮಾಡ್ಕೊಳ್ತೀವಿ, ಮನೆಗೆ ಎಣ್ಣೆ ಆಯ್ತು ಅದ್ರ ಹಿಂಡಿನೂ ಸ್ವಲ್ಪ ಕೊಡ್ತೀವಿ, ಮೆಕ್ಕೆಜೋಳ ಇರುತ್ತಲ್ಲ ಮೆಕ್ಕೆಜೋಳನು ಕೊಡ್ತೀವಿ. ಆಟೋಮೆಟಿಕಲಿ ನಮ್ಮಲ್ಲಿ ಬೆಳೀತಕ್ಕಂಥ ಏನಿದೆ ಅವನ್ನೆಲ್ಲ ಕೊಡೋದ್ರಿಂದ ಕುರಿ ಸಾಕಾಣಿಕೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಸರ್. ಅದನ್ನ ಈಗ ವರ್ಷದಲ್ಲಿ ಎಷ್ಟು ಬೀಡು ನೀವು ಕುರಿ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀರ? ಅದು ಸಂದರ್ಭ ಹೆಂಗಂಗ್ ಬರುತ್ತೋ ಏನೋ, ಈಗ ಮಾರಮ್ಮ ಇತ್ಯಾದಿಗಳಲ್ಲಿ ಯಾವಾಗ ಇದಾಗುತ್ತೋ ಅವಾಗ ಬಂದಂಗೆಲ್ಲ ಕೊಡ್ತಲೇ ಇರ್ತೀವಿ. ಪಟ್ಲೆ ಏನು ಬರ್ತಾವಲ್ಲ, ಗಂಡೇನು ಬರ್ತಾವಲ್ಲ, ಅವನ್ನೆಲ್ಲ ಮಾರಾಟ ಮಾಡ್ತಿರ್ತೀವಿ, ಹೆಣ್ಣು ಮರಿಗಳು ಇಟ್ಕೊಳ್ತಿರ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಇದೀವಿ ಸರ್. ಸಮಗ್ರ ಕೃಷಿಯಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಇವೆಲ್ಲವನ್ನು ನೋಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಲೇಬರ್ ಸಮಸ್ಯೆ ಇದೆಯಲ್ಲ. ಅದರಿಂದ ನಮಗೆ ಎಷ್ಟು ಕೈಲೇ ಆಗುತ್ತೋ ಅಷ್ಟೊಂದು ನಾವು ಮಾಡ್ಕೊಂಡು ಹೋಗ್ತಾಯಿದೀವಿ ಸರ್. ಈಗೆಲ್ಲ ನಿಮಗೆ ಕುರಿ ಗೊಬ್ಬರ ಬರುತ್ತೆ, ಕೋಳಿ ಗೊಬ್ಬರನು ಬರುತ್ತೆ, ಕುರಿ ಕೋಳಿ ಹೈನುಗಾರಿಕೆ ವಾರ್ಮಿಂಗ್ ಕಂಪೋಸ್ಟ್ ಎರೆಹುಳ ಘಟಕ ಮಾಡ್ಕೊಂಡಿದೀವಿ, ಇವೆಲ್ಲನೂ ಇದೆ. ಈ ಕೃಷಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ಸಗಣಿದ ರಾಡಿ ಮಾಡಿಬಿಟ್ಟು ಗಂಜಲ ಸೇರಿಸಿಬಿಟ್ಟು ಅದನ್ನು ಒಂದು ಸ್ವಲ್ಪ ಕಳೆಯ ರೀತಿಯಲ್ಲಿ ಮಾಡಿದ್ದಾದರೆ ಒಳ್ಳೆಯ ಉತ್ಕೃಷ್ಟವಾದ ಗೊಬ್ಬರವನ್ನು ತೆಗಿಬೋದು. ನಾವು ಕಾಂಪೋಸ್ಟ್ ಗೊಬ್ಬರ ಮಾಡೋಕೆ ಹೋದರೆ 9 ತಿಂಗಳು ಬೇಕಾಗುತ್ತೆ, ವಾರ್ಮಿಂಗ್ ಕಾಂಪೋಸ್ಟ್ ಮಾಡೋಕೆ ಹೋದರೆ 3 ತಿಂಗಳಲ್ಲಿ ನಮಗೆ ಉತ್ಕೃಷ್ಟವಾದ ಗೊಬ್ಬರ ಬರುತ್ತೆ. ನಮ್ಮ ತೋಟಗಳಲ್ಲಿ ನಮ್ಮ ಗಿಡ ತರಕಾರಿಗಳಲ್ಲಿ ನಮ್ಮ ನೆಲಗಳಲ್ಲಿ ಹಾಕಿದಾಗ ಭೂಮಿ ಬಹಳ ಮೃದುವತ್ತವಾಗುತ್ತೆ. ಯಾಕಂತಂದ್ರೆ ಎರೆಹುಳ ಏನು ಮಾಡುತ್ತೆ, ಒಂದು ಎಂದೂ ಸೋಮಾರಿಯಾಗಿ ಅದಿರೋದಿಲ್ಲ, ಒಳಗಡೆ ಅದು ಸೇರ್ಕೊಂಡು ಬಿಟ್ಟು ಮೇಲೆ ಕೆಳಗೆ ಅದು ಓಲಗಳು ಮಾಡ್ಕೊಂಡು ಹೋಗೋದು ಬರೋದು ಇತ್ಯಾದಿ ಮಾಡ್ತವೆ. ರಂಧ್ರಗಳು ಮಾಡಿರ್ತಕ್ಕಂಥದ್ರಲ್ಲಿ ನೀರುಗಳು ಸರಾಗವಾಗಿ ಹೋಗ್ತವೆ. ಇಚ್ಛೇನು ಬರುತ್ತಲ್ಲ, ಅದು ಒಳ್ಳೆ ಪೋಷಕಾಂಶಗಳಿಂದ ಕೂಡಿರ್ತಕ್ಕಂಥದ್ದು. 16 ಪೋಷಕಾಂಶಗಳು ಏನದವಲ್ಲ, ಅವೆಲ್ಲ 16 ಪೋಷಕಾಂಶಗಳಿಂದ ಸೇರಿರ್ತಕ್ಕಂಥದ್ದು ಎರೆಹುಳ ಗೊಬ್ಬರ ಆಗಿರೋದ್ರಿಂದ ಮರ ಗಿಡ ಬಳ್ಳಿ ಉತ್ಕೃಷ್ಟವಾಗಿ ಬರ್ತಾವ ಸರ್. ಮಣ್ಣನ್ನು ಸಡಿಲ ಮಾಡಿದಂಗೆ ಹೆಚ್ಚು ಮಳೆ ಬಂದಾಗ ನೀರು ಇಂಗುವಂತ ಒಂದು ಪರಿಸ್ಥಿತಿಯಲ್ಲಿ ಉದ್ಭವ ಆಗುತ್ತೆ. ಹೆಚ್ಚು ಹೆಚ್ಚು ನೀರೆಲ್ಲ ಇಂಗಿದಂಗೆಲ್ಲ ಸಾಕಷ್ಟು ತೇವಾಂಶವನ್ನು ಹಿಡಿದುಗಿಟ್ಟುಕೊಳ್ಳುವಂತ ಶಕ್ತಿ ನಮ್ಮ ಮಣ್ಣಿಗೆ ಬರುತ್ತೆ ಅಲ್ವಾ? ಹೌದು ಹೌದು ಸರ್, ಹೌದು. ಆಮೇಲೆ ಬಿಸಿಲು ಮತ್ತು ಗಾಳಿ ತೂರೋದ್ರಿಂದ ಆಟೋಮೆಟಿಕಲಿ ಅದು ಭೂಮಿ ಫಲವತ್ತತೆ ಆಗುತ್ತೆ ಸರ್. ಈಗ ಸಾಕಷ್ಟು ಹೂವಿನ ಬೆಳೆಗಳನ್ನು ಸಹ ಬೆಳೀತಾ ಇದ್ವಿ ಅಂತ ಹೇಳಿದ್ರ. ಹೌದು ಸರ್. ಈಗ ಹೂವಿನ ಬೆಳೆ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ? ಸಮಗ್ರ ಕೃಷಿ ಅಂತಂದ್ರೆ ಡೈಲಿನೂ ನಾವು ಆದಾಯ ತೆಗಿಬೇಕು, ವಾರಕ್ಕೊಂದ್ಸರಿನೂ ಆದಾಯ ನೋಡಬೇಕು, ತಿಂಗಳಿಗೊಂದ್ಸರಿ ಆದಾಯ ನೋಡಬೇಕು, 3 ತಿಂಗಳಿಗೂ ಆದಾಯ ನೋಡಬೇಕು, ವರ್ಷದ್ದು ಆದಾಯ ನೋಡಬೇಕು. ಈ ಅಡಿಕೆ ಮಾವು ನೇರಳೆ ಇವೇನದವಲ್ಲ, ವರ್ಷದ್ದು ಆದಾಯ ಸರ್ ಅವು. ಅನಂತರ ನಾವು ಫುಡ್ ಗ್ರೈನ್ಸ್ ಏನದವಲ್ಲ, 4-5 ತಿಂಗಳದ್ದು ಅದು. ಆಮೇಲೆ ಹೂವ ತರಕಾರಿ ಏನದವಲ್ಲ, ಡೈಲಿ ಇದು ನೋಡ್ತಕ್ಕಂಥದ್ದು. ನಮ್ಮ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಹೂವು ಕೊಯ್ಲು ಮಾಡ್ತಾರೆ, ಕೊಯ್ಲು ಮಾಡ್ಕೊಂಡ ತಕ್ಷಣನೇ ಕಟ್ತಕ್ಕಂಥದ್ದು. ನಮಗೆ ಏನಿಲ್ಲ ಅಂತಂದ್ರು ಒಂದು ದಿನದಲ್ಲಿ 1,000 ರೂಪಾಯಿ 1,800 ರೂಪಾಯಿ ಸಿಗುತ್ತೆ ಸರ್. ಹೂವಿನಿಂದ 1,800 ರೂಪಾಯಿ 2,000 ರೂಪಾಯಿ ಸೀಸನ್ ನಲ್ಲಿ ಸಿಕ್ಕರೆ ತಿಂಗಳಿಗೆ 60,000 ರೂಪಾಯಿ ಆಗುತ್ತೆ. ಆಮೇಲೆ ಹಿಂಗೆ ಎಲ್ಲಾ ರೀತಿಯಿಂದಲೂ ಆದಾಯ ಸಣ್ಣ ಪ್ರಮಾಣದಲ್ಲಿ ಬಂದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಆದಾಯವನ್ನು ಕೊಡ್ತಕ್ಕಂತ ಒಂದು ಮೂಲ ಆಗತ್ತೆ ಸರ್. ಇದು ಯಾವ್ದು ತರಕಾರಿನೂ ಇರಬೇಕು. ಅಂದ್ರೆ ತರಕಾರಿ ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರ? ನಿಮ್ಮ ಮನೆಗೆ ಅಷ್ಟೇ ಬೆಳಿತೀರ ಮತ್ತೆ ಈಗ ಮಾರಾಟಕ್ಕೂ ಬೆಳಿತೀರ ಸರ್? ಮನೆಗೂ ಬೆಳಿತೀವಿ, ಒಂದೊಂದು ಟೈಮನ್ನು ಮಾರಾಟಕ್ಕೂ ಮಾಡ್ತೀವಿ. ಎಕರೆಗಟ್ಟಲೆ ಯಾವುದು ಆಗಲ ಹಾಕಿದ್ವಿ, ಹೀರೆ ಹಾಕಿದ್ವಿ, ಬದನೆ ಹಾಕಿದ್ವಿ, ಮನೆಗೆ ಹೆಚ್ಚಾಗಿದ್ದೆಲ್ಲನೂ ಮಾರಾಟ ಮಾಡ್ತೀವಿ. ಈಗ ಅಡಿಕೆ ಬೆಳಿತಾ ಇದೀವಿ ಅಂತ ಹೇಳಿದ್ರ, ಬಾಳೆ ಬೆಳಿತಾ ಇದೀವಿ ಅಂತ ಹೇಳಿದ್ರ, ಕೆಲವೊಂದು ಹಣ್ಣಿನ ಗಿಡಗಳನ್ನು ಸಹ ಬೆಳಿತಾ ಇದ್ರ, ಅಂದ್ರೆ ಎಲ್ಲ ಮಿಶ್ರ ಬೆಳೆ ಪದ್ಧತಿ ಅನುಸರಿಸಿ ಬೆಳಿತೀರ, ಏನ್ ಬೇರೆ ಅವನ್ನೇ ಬೇರೆ ಬೇರೆ ಸಪರೇಟ್ ಆಗಿ ಬೆಳಿತಾ ಇದ್ರ? ಈಗ ನಾವೇನ್ ಮಾಡಿದ್ವಿ ಅಂದ್ರೆ 1.5 ಎಕರೆ ಸರ್ ಬಾಳೆ ಅಡಿಕೆ ಒಂದಿದರಲ್ಲಿ ಇದೆ, ಅನಂತರ 1.5 ಎಕರೆ ಮಾವು ಇದೆ, ಮಾವು ಒಳ್ಳೆ ತಳಿ ಹಾಕಿದ್ವಿ ಸರ್. ಈಗ ಮಾವಿನಲ್ಲಿ ಯಾವ್ದು ಮಿಶ್ರ ಬೆಳೆ ಬೆಳೆಯಲ್ಲ? ಇಲ್ಲ, ಅದು ಮೊದ್ಲು ಬೆಳಿತಿದ್ವಿ, ತುಂಬಾ ನರಳಾಗಿರೋದ್ರಿಂದ ಆ ಒಳಗಡೆ ಬರೋದಿಲ್ಲ. ಅನಂತರ ಬುಕ್ಕೆ ಇದರಲ್ಲಿ ನಾವು ಏನ್ ಮಾಡಿದ್ವಿ, ಹೂವಿನ ಗಿಡ ಹಾಕಿದ್ವಿ ಸರ್. ಹೂವಿನ ಗಿಡ ಹಾಕಿರೋದ್ರಿಂದ ಅರೆಬರೆ ನೆರಳಿನಲ್ಲಿ ಹೂವು ಬಹಳ ಚೆನ್ನಾಗಿ ಬರುತ್ತೆ. ತರಕಾರಿನೂ ಅರೆಬರೆ ಬಿಸಿಲು ನೆರಳಿರ್ತಕ್ಕಂಥದ್ರಲ್ಲಿ ತರಕಾರಿನೂ ಬೆಳೀತೆ. ಅಂತ ನೆಲಗಳು ನೋಡಿಕೊಂಡು ನಾವು ಮಿಶ್ರ ಬೆಳೆ ಮಾಡ್ತಾ ಇದ್ವಿ. ದುಂಡು ಮಲ್ಲಿಗೆ ಸೀವೆಯ ಮಧ್ಯದಲ್ಲಿ ಇರೋದ್ರಿಂದ ಅದರ ಮಧ್ಯದಲ್ಲಿ ಈ ಸುಗಂಧರಾಜ ಸೇವಂತಿಗೆ ಇತ್ಯಾದಿಗಳು ಹಾಕೋದ್ರಿಂದ ನಮ್ಗೆ ಅದು ಮಿಶ್ರ ಬೆಳೆಯಾಗಿ ಪರಿವರ್ತನೆ ಆಗಿತ್ತು ಸರ್. ಆಹಾರವಾಗಿ ಈಗ ಧಾನ್ಯಗಳು ಬೇಕಾಗುತ್ತೆ, ಈಗ ರಾಗಿ ಬೇಕಾಗುತ್ತೆ, ಜೋಳ ಬೇಕಾಗುತ್ತೆ, ಗೋಧಿ ಬೇಕಾಗುತ್ತೆ, ಇಂಥವನ್ನೆಲ್ಲ ಅಲ್ಪ ಸ್ವಲ್ಪ ಏನಾದರೂ ಬೆಳ್ಕೊಳ್ತೀರಾ ಮನೆಗೋಸ್ಕರ? ನಮ್ಮಲ್ಲಿ ಕಾರ್ಮಿಕರು ಜಾಸ್ತಿ ಬರ್ತಾರೆ ಸರ್. ಊಟ ಕೊಡೋದ್ರಿಂದ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಸಾವಯವದಲ್ಲಿ ನಾವು ಬೆಳಿತೀವಿ. ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು. ಆಮೇಲೆ ಹೊಲದಲ್ಲಿ ನಾವು 20 ಎಕರೆ ನಮ್ದು ಬೆದ್ಲಿ ಇದೆ. ಶೇಂಗಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಹಾಕಿಬಿಟ್ಟು ಸಿರಿಧಾನ್ಯಗಳನ್ನು ಸಹ ಬೆಳಿತೀವಿ ಸರ್. ನವಣೆ, ಕೊರಲೆ, ಶ್ಯಾಮೆ, ಆಮೇಲೆ ಹಾರ್ಕ, ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥದ್ದು ಅಲಸಂದಿ ಇರ್ಬೋದು, ಹೆಸರು ಇರ್ಬೋದು, ಉದ್ದಿರ್ಬೋದು, ಉರುಳಿ ಇರ್ಬೋದು, ಇವೆಲ್ಲವನ್ನೂ ಬೆಳಿತೀವಿ ಸರ್. ನಮಗೆ ವರ್ಷದಲ್ಲಿ ಏನು ಬೇಕೋ ಸಂಬಾರಕ್ಕೆ ಯೋಚನೆ ಮಾಡದ ರೀತಿಯಲ್ಲಿ ಬೇಳೆಗಳನ್ನೆಲ್ಲ ಬೆಳಿತೀವಿ. ಆಮೇಲೆ ನಂತರ ನಾವು ಈ ಸಿರಿಧಾನ್ಯಗಳಂತ ಇದೆಯಲ್ಲ ಸರ್, ಸಿರಿಧಾನ್ಯಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ಹೌದು ಸರ್, 2023 ಸಿರಿಧಾನ್ಯಗಳ ಒಂದು ವರ್ಷ ಅಂತಂದು ಏನೋ ಮಾಡಿದಾರಲ್ಲ. ಆಮೇಲೆ ಸಿರಿಧಾನ್ಯಗಳದ್ದು ಒಂದು ವಿಶೇಷತೆ ಏನಂತಂದ್ರೆ ಮಳೆ ಕಡಿಮೆ ಆದರೂ ಬರುತ್ತೆ ಸರ್. ಆಮೇಲೆ ಮಳೆ ಜಾಸ್ತಿ ಆದ್ರೂ ಬರುತ್ತೆ, ಒಂದ್ ಸ್ವಲ್ಪ ಪ್ರಮಾಣ ರೋಗ ರುಜಿನ ಇರಲ್ಲ. ಔಷಧಿ ಗೊಬ್ಬರವನ್ನು ಅದಕ್ಕೆ ಕೇಳದೇ ಇಲ್ಲ ಸರ್. ಹೊಲಸಾಗಿ ಬೆಳೀತಕ್ಕಂಥದ್ದು ಅಂತಂದ್ರೆ ಸಿರಿಧಾನ್ಯಗಳು ಮೇವು ಬಹಳ ಚೆನ್ನಾಗಿರುತ್ತೆ ದನಗಳಿಗೆ. ಹೈನುಗಾರಿಕೆ ಮಾಡೋದಕ್ಕೂ, ಕುರಿ ಮತ್ತೆ ಇತ್ಯಾದಿಗಳು ಸಾಕೋದಕ್ಕೂ ಬಹಳ ಯೋಗ್ಯವಾಗಿರುತ್ತೆ. ಆಮೇಲೆ ಎಂತ ಬರಡು ಭೂಮಿಯಲ್ಲೂ ಸಹ ಬೆಳೆಯುತ್ತ ನಾವೇನಾದರೂ ತಾಕತ್ ಮಾಡಿದ್ದಾದ್ರೆ ಕಾಂಪೋಸ್ಟ್ ಗೊಬ್ಬರ ಇತ್ಯಾದಿ ಗೊಬ್ಬರಗಳು ನಾವು ಕೊಟ್ಟಿದ್ದಾದ್ರೆ, ಎರೆಹುಳ ಗೊಬ್ಬರ ಇಂಥವೆಲ್ಲ ಕೊಟ್ಟಿದ್ದಾದ್ರೆ ಬಹಳ ಹುಲಸಾಗಿ ಬೆಳೆಯುತ್ತೆ. ಸಿರಿಧಾನ್ಯಗಳಲ್ಲಿ ಪೋಷಕಾಂಶಗಳಿಂದ ಕೂಡಿರತಕ್ಕಂಥದ್ದು ಬಹಳ ಆರೋಗ್ಯದಾಯಕವಾಗಿರ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಒಂದು ಕೃಷಿಯಲ್ಲಿ ಯಾವುದೇ ಹೆಚ್ಚು ಖರ್ಚಿರಲ್ಲ, ಯಾಕಂದ್ರೆ ಎಲ್ಲ ನೀವು ಸಾವಯವ ಕೃಷಿಯಲ್ಲೇ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಾ. ವರ್ಷದಲ್ಲಿ ಎಷ್ಟು ಆದಾಯ ಕಾಣ್ತಾ ಇದ್ದೀರಾ? ಮಾರ್ಕೆಟಿನ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಬಾಳೆ ಒಂದ್ಸರಿ ಬೆಳೆದ್ವಿ, ಮಾರ್ಕೆಟ್ ಬಹಳ ಡೌನ್ ಆಗಿತ್ತು, ಆಗ ಕಡಿಮೆ ಆಯ್ತು. ಆಮೇಲೆ ಈ ಸಾರಿ ಅಡಿಕೆ ಜಾಸ್ತಿ ಆಯ್ತು, ಈ ಸಾರಿ ಈಗೀಗ ಅಡಿಕೆ ಬೆಲೆ ಕಡಿಮೆ ಆಯ್ತು, ಈಗ ಸ್ವಲ್ಪ ರೇಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮಾವು 2 ವರ್ಷ ಕೊರೋನಾ ಬಂದು ಇದಾಯ್ತು. ಇಂಥ ಸಮಸ್ಯೆಗಳು ಬರ್ತವೆ ಸರ್. ಸಮಸ್ಯೆಗಳು ಬಂದರೂ ಸಹ ಏನು ಸಮಗ್ರ ಕೃಷಿ ಇರೋದ್ರಿಂದ ಸಮಗ್ರವಾಗಿ ನಾವು ಇದು ಮಾಡ್ಬೋದು. ಹೆಂಗಂತಂದ್ರೆ 2 ಬೆಳೆ ಕೈ ಕೊಟ್ಟರು, 2 ಬೆಳೆ ನಮ್ಮನ್ನು ಮೇಲೆ ಕೆತ್ತಕ್ಕಂಥ ಒಂದು ಇದಿರೋದ್ರಿಂದ ನಾವು ಸಾಕಷ್ಟು ಆದಾಯವನ್ನು ನೋಡ್ತೀವಿ. ಕೃಷಿಯಿಂದ ನೆಮ್ಮದಿಯಾಗಿದ್ವಿ, ಸಾಕಷ್ಟು ಆದಾಯ ಇದೆ. ಇದುವರೆಗೂ ನಮ್ಗೆ ಯಾವುದೂ ತೊಂದರೆ ಇಲ್ಲದಂಗೆ ನಡೀತಾ ಇದೆ ಸರ್. ಕೃಷಿ ಒಳ್ಳೆಯ ಖುಷಿ ಕೊಟ್ಟಿದೆ ಸರ್. ಒಳ್ಳೇದು ರುದ್ರಮುನಿಯಪ್ಪ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್. ರೈತ ಬಂಧುಬರಿ, ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಹಾಲಗೊಂಡನ ಅಳಿಯ ಪ್ರಗತಿಪರ ಕೃಷಿಕರಾದಂತಹ ಕೆವಿ ರುದ್ರಮುನಿಯಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳ ಸಿದ್ದೇಶ್. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ ಕಹೀಂ ಕೋಯಿ ಠಗ್ ನಾ ಲೇ. ಅಮ್ಮಾ ವೋ ಜಮಾನೆ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀಂ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀಂ ರಹತೀ, ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ, ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ ಕಡಲೆಕಾಳು ಕನಿಷ್ಠ 4,741 ರೂಪಾಯಿಗಳಿಂದ 4,761 ರೂಪಾಯಿಗಳು. ಹರಳು ಬೀಜ ಕನಿಷ್ಠ ಮತ್ತು ಗರಿಷ್ಠ 6,129 ರೂಪಾಯಿಗಳು. ಅಲಸಂದೆ 3,000 ಗರಿಷ್ಠ 6,719 ರೂಪಾಯಿಗಳು. ನೆಲಗಡಲೆ 4,010 ರೂಪಾಯಿಗಳಿಂದ 7,481 ರೂಪಾಯಿಗಳು. ಜೋಳ ಕನಿಷ್ಠ ಮತ್ತು ಗರಿಷ್ಠ 2,688 ರೂಪಾಯಿಗಳು. ಮೆಕ್ಕೆಜೋಳ 1,750 ರೂಪಾಯಿಗಳಿಂದ 2,135 ರೂಪಾಯಿಗಳು. ನವಣೆ ಕನಿಷ್ಠ ಮತ್ತು ಗರಿಷ್ಠ 3,173 ರೂಪಾಯಿಗಳು. ರಾಗಿ ಕನಿಷ್ಠ 2,401 ರೂಪಾಯಿಯಿಂದ 2,531 ರೂಪಾಯಿ. ಸೂರ್ಯಕಾಂತಿ 3,669 ರೂಪಾಯಿಗಳಿಂದ 5,869 ರೂಪಾಯಿಗಳು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಅಲಸಂದಿ ಕಾಳು 4,109 ರೂಪಾಯಿಗಳಿಂದ 6,710 ರೂಪಾಯಿಗಳು, ಸಜ್ಜೆ 2,108 ರೂಪಾಯಿಗಳಿಂದ 2,702 ರೂಪಾಯಿ, ಕಡಲೆಕಾಳು 4,171 ರೂಪಾಯಿಗಳಿಂದ ಗರಿಷ್ಠ 4,766 ರೂಪಾಯಿಗಳು, ಉದ್ದಿನಕಾಳು 6,336 ರೂಪಾಯಿಗಳಿಂದ ಗರಿಷ್ಠ 7,330 ರೂಪಾಯಿ, ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 7,600 ರೂಪಾಯಿಗಳು, ಹುರುಳಿಕಾಳು ಇದು ಕೂಡ ಕನಿಷ್ಠ ಮತ್ತು ಗರಿಷ್ಠ 4,450 ರೂಪಾಯಿ, ಜೋಳ ಕನಿಷ್ಠ 1,391 ರೂಪಾಯಿಗಳಿಂದ 3,348 ರೂಪಾಯಿಗಳು. ಮೆಕ್ಕೆಜೋಳದ ದರ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 1,537 ರೂಪಾಯಿಗಳಿಂದ 2,566 ರೂಪಾಯಿಗಳು, ನವಣೆ ಕನಿಷ್ಠ 3,108 ರೂಪಾಯಿಗಳಿಂದ ಗರಿಷ್ಠ 3,657 ರೂಪಾಯಿಗಳು, ಕುಸುಬೆ 4,390 ರಿಂದ 4,410 ರೂಪಾಯಿ, ತೊಗರಿ 7,560 ರೂಪಾಯಿಯಿಂದ 7,669 ರೂಪಾಯಿಗಳು. ಹೊಳಲ್ಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಪ್ರಭೇದ ರಾಶಿ 35,729 ರೂಪಾಯಿಗಳಿಂದ 46,099 ರೂಪಾಯಿಗಳು. ಶಂಕರಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ, ಸಮುದಾಯ ಆರೋಗ್ಯ ಕೇಂದ್ರ ನಾಯಕನಹಟ್ಟಿ, ಮದರ್ ತೆರೆಸಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾಯಕನಹಟ್ಟಿ, ರೋಟರಿ ಕ್ಲಬ್ ಹಾಗೂ ವಾಸವಿ ಕ್ಲಬ್ ಚಿತ್ರದುರ್ಗ, ವಿದ್ಯಾವಿಕಾಸ ಶಾಲೆ ನಾಯಕನಹಟ್ಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಚಿತ್ರದುರ್ಗ, ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಚಿತ್ರದುರ್ಗ ಜಿಲ್ಲೆ, ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಚಳ್ಳಕೆರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ದಿನಾಂಕ 26/3/2023 ಅಂದರೆ ಇದೇ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆಯವರೆಗೂ ನಾಯಕನಹಟ್ಟಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ. ಕಾರ್ಯಕ್ರಮ ಯಶಸ್ಸಿಗೆ ಶುಭ ಕೋರುತ್ತಾರೆ ಶ್ರೀ ಎಂ ಹುಚ್ಚುರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ ಜುವೆಲರ್, ಸಂತೆಪೇಟೆ ಸರ್ಕಲ್, ಚಿತ್ರದುರ್ಗ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯಲ್ಲಿ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಸೇಬು 4,800 ರಿಂದ ಗರಿಷ್ಠ 8,000 ರೂಪಾಯಿಗಳು, ಬಾಳೆಹಣ್ಣಲ್ಲಿ ಏಲಕ್ಕಿ ಬಾಳೆ 4,000 ರಿಂದ 5,000 ರೂಪಾಯಿಗಳು, ಪಚ್ಚಬಾಳೆ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು, ಹುರುಳಿಕಾಯಿ 8,000 ರಿಂದ 9,000 ರೂಪಾಯಿಗಳು, ಬೀಟ್ರೋಟ್ ಗರಿಷ್ಠ 1,500 ರೂಪಾಯಿಗಳಿಂದ 2,000 ರೂಪಾಯಿ, ಹಾಗಲಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳಾದರೆ, ಸೋರೆಕಾಯಿ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,600 ರೂಪಾಯಿಗಳು, ಬದನೆಕಾಯಿ 2,000 ರಿಂದ 2,500 ರೂಪಾಯಿಗಳು, ಗೋರಿಕಾಯಿ 4,000 ರಿಂದ 4,500 ರೂಪಾಯಿಗಳು, ಎಲೆಕೋಸು 600 ರಿಂದ 1,000 ರೂಪಾಯಿಗಳು, ಕ್ಯಾರೆಟ್ 1,800 ರಿಂದ 2,200 ರೂಪಾಯಿ, ಹೂಕೋಸು 1,600 ರಿಂದ 2,000 ರೂಪಾಯಿ, ಅವರೇಕಾಯಿ ಮತ್ತು ಹಸಿರು ಮೆಣಸಿನಕಾಯಿ ಕನಿಷ್ಠ 3,000 ರಿಂದ 3,500 ರೂಪಾಯಿಗಳು, ಕರಬೂಜ 1,500 ರಿಂದ 2,000 ರೂಪಾಯಿಗಳಾದರೆ, ನವಿಲುಕೋಸು 2,000 ರಿಂದ 2,500 ರೂಪಾಯಿಗಳು, ಈರುಳ್ಳಿ 300 ರಿಂದ 1,800 ರೂಪಾಯಿಗಳು. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನ ಕೇಳಿದಿರಿ. ಇದೀಗ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆ. ಉಂಗ್ರಕ್ಕೆ ನಾರಿ ಮನಸೋತಳೋ, ಬೆಳ್ಳಿನ ಉಂಗ್ರಕ್ಕೆ ನಾರಿ ಮನಸೋತಳೋ, ಬೆಳ್ಳಿನ ಉಂಗ್ರಕ್ಕೆ ನಾರಿ ಮನಸೋತಳೋ. ಅಲ್ಲದೆ ಕಣಿ ನನ್ನ ರಮಾನೆ ನಾರಿ, ಅಲ್ಲದೆ ಕಣಿ ನನ್ನ